ಓ ಚಂದ್ರಣ್ಣ. ಓ ಬಪ್ಪ ರಾಜಣ್ಣ, ಏನ್ ಹೇಳು? ಏನ ಮಳೆ ಬತ್ತದ, ನೀನು ಹಾಡು ಹೇಳಕ ಕೂತಿದೆಯಲ್ಲ ಮಳೆ ಜೊತೆಲ್ ಸೇರ್ಕೊಂಡು. ಅಲ್ಲ ಕಯ್ಯ, ಹಾಡು ಹೇಳಿದ್ರೆ ಓಸಿ ಬೇಸರ್ಕ ಕಳೆಯೋದಿಲ್ವಾ? ಅದಕ್ಕೆ ಆಡ್ತೀನಿ ಕಣ. ಈಗ ಅದೇನಪ್ಪ ಚೀಲದಲ್ಲಿ, ಅದೇನ ಹಿಡ್ಕೊಂಡಲ್ಲಿ? ಏನು ಇಲ್ಲ, ಖಾಲಿ ಅದ ಚೀಲ, ಅದಕ್ಕೆ ನಿಂತವಕ್ಕೆ ಬರ್ತಾ ಇದ್ದೆ ನಾನು. ಯಾಕ ಅಲ್ಲೇ ಆ ರಮೇಶ್ ಅಂತ ನೀನು ಅವತ್ತು ಅದೇನೋ ಬಿತ್ತನೆ ಬೀಜ ತಕಂಬ ಅನ್ಬಿಟ್ಟು ಕೊಟ್ಟಿದ್ಯಲ್ಲ, ತಂದ್ ಕೊಟ್ನೆ. ಹೆಂಗೆ ತಂದ್ಕೊಟ್ಟಪ್ಪ? ಅಮ್ಮ ನೀ ಅತ್ತನ್ ಜೀವಿ ಬುಟ್ಟನ ಓಸಿ ನಮ್ಗೋಸಿ ತತ್ತ ಇಲ್ಲಿ ಬೀಜ ಗೀಜ ಇದ್ರೆ ಅದಂಗ್ ಕೊಡಕಾದ್ದು ರಾಜಣ್ಣ. ಅಯ್ಯೋ ದುಡ್ಡು ಕೊಡ್ತೀನಿ ಕಮ್ಮರಯ್ಯ. ಅಯ್ಯ ನೀನ್ ದುಡ್ಡಿಗೆ ನಿಂತಿದ್ದಾನ, ನಮ್ ಸ್ನೇಹಕ್ಕೇನ್ ಬೆಲೆ ಇಲ್ವಾ? ಹಂಗೆ ಕೊಡ್ತಿದ್ದೆ. ಅದೇನಾಗ್ಬಿಟ್ಟದೆ ಗೊತ್ತಾ, ಕಮ್ಮಿ ಆಗ್ಬಿಟ್ಟದ್ದೆ, ಶಾರ್ಟೇಜ್ ಅಂತಾರಲ್ಲ. ಹಂಗಾಗ್ಬಿಟ್ಟದೆ. ಅಲ್ಲಪ್ಪ ನಾನು ಅದ ನಮ್ಮ ಹೊರಕ್ಕೆ ಗದ್ದಾಗ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡಿನಿ, ನೀನು ಕೊಟ್ಬಿಟ್ಟು ನಾ ಏನ್ ಮಾಡ್ಲಿ, ನಮಗ್ ಶಾರ್ಟೇಜ್ ಆಗದ. ಇನ್ನೂ ಬಿತ್ತನೆ ಮಾಡಿಲ್ವಲ್ಲ, ನಂದು ಬಿತ್ತನೆ ಆಗ್ಬಿಟ್ಟದ ಸ್ವಲ್ಪ. ಯಾಕಪ್ಪ ಇಬ್ರು ಹಿಂಗ್ ಕಿತ್ತಾಡ್ತಾ ಇದ್ದೀರಾ? ಅಲ್ಲ ನೋಡು ಕಮಲಕ್ಕ, ಈ ಬಿತ್ತನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದೆ, ಯಾವ್ದೋ ಗೆಪ್ನಿ ಇಲ್ದೆ ಬಿತ್ತನೆ ಬೀಜ ಹೊಸಿ ಕಮ್ಮಿ ಬಂದ್ಬಿಡ್ತು ನಮ್ಗೆ. ಹೋಗಿ ಒಂದ್ ತೀಸ್ಕೊಬರೋ ಅಂತ ನೋಡಿದ್ರೆ ನೀನು ಒಬ್ನಿಯ ದುಡ್ಡು ಮಡಗಿರೋನು ಅಂತಾನೆ ನೋಡು ಮತ್ತೆ. ಅಲ್ಲಕ್ಕ ಕಮಲಕ್ಕ ನೀನೇ ಹೇಳು, ದುಡ್ಡ ಕೊಡ್ತೀನಿ, ಅದೇನೋ ತರಿಸಿರ ಬಿತ್ತನೆ ಬೀಜ ಕೊಡು ಅಂತಾನಲ್ಲ, ನ್ಯಾಯವ ಹೋಗ್ಲಿ ಬಿಡು, ಬಿತ್ತನೆ ಬೀಜನೇ ತಂದು ಕೊಟ್ಟನು ಆಮೇಕೆ. ನೀನು ಕೇಳದ್ನ ಸರಿಯಾಗಿ ಕೇಳು ಚಂದ್ರಣ್ಣ, ಕೇಳವ ಪೂರ್ತಿಯ ನಾನು ಹೇಳದ, ಹೊಸಿ ಬಿತ್ತನೆ ಬೀಜ ಕೊಡು ಅಂತನ್ನು. ನಿಂಗ್ ಅಧಿಕಾರ ಇಲ್ವಾ? ಏನಪ್ಪ ನೋಡು ಸುಬ್ಬಣ್ಣ ಗುಯ್ ಗುಯ್ ಅಂತ, ಅದೇನ ಹೊಸಿ ಬಾಯ್ಬಿಟ್ ಮಾತಾಡು ಸುಬ್ಬಣ್ಣ. ಹಂಗಲ್ಲಪ್ಪ, ಇವನೇನೋ ಅಧಿಕಾರದ ವಿಷಯ ಮಾತಾಡ್ತಾವನಲ್ಲ, ಯಾರಿಗ ಅಧಿಕಾರ ಬಂತು, ಇವನ್ಗೇನಾರು ಬಂತ ಹೋಯ್ತ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಿಡು ಸುಬ್ಬಣ್ಣ, ನಮ್ ನಮ್ ಮನೆಗೆ ನಾಮೇ ಅಧಿಕಾರಿಗಳಲ್ವಾ? ಹೌದು ಕಣಪ್ಪ, ಅದೇನೋ ಹಾಡು ಹೇಳ್ತಾ ಇದ್ದೆ, ಏನೋ ಬೇಸರಿಕೆಗ ಹಾಡು ಹೇಳದ ಮೂಕಯ. ಅಲ್ಲ ಕಣಪ್ಪ, ಬೇಸಾಯ ಮಾಡೋ ಟೈಮಲ್ಲಿ ಬೇಸರಿಕೆ ಅನ್ಕೊಂಡು ಹಾಡು ಹೇಳ್ತಾ ಕೂತ್ರೆ? ಅಯ್ಯೋ ಬೇಸಾಯ ಬೇಸಾಯ ನೀ ಸಾಯ ಅಂತ ಅನ್ನೋದಿಲ್ವಪ್ಪ. ಆದ್ರೆ ನಿನ್ನಂತವ್ರು ಇರ್ಲಾಗಿ ಹೊಸಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಯ್ತಾ ಇದೆ. ಈಗ ನನ್ನಂತವ್ರು ಇರ್ಲಾಗೇನೆ ಹೊಸಿ ವಿಷಯಗಳು ಗೊತ್ತಾಯ್ತದೆ. ಅದೇ ಸುಮಾನದಲ್ಲೇ ಹಾಡು ಹೇಳ್ತಾ ಕುಂತಿದ್ದ. ಅಲ್ಲ ಕಣಪ್ಪ ರಾಜಣ್ಣ, ಅದೇನ್ ಬೀಜ ಕೇಳ್ತಾ ಇದ್ದಿಲ್ಲ ಇವನ್ನ ನೀನು. ಅಯ್ಯೋ ನಂದು ಬಿತ್ತನೆ ಬೀಜ ತಂದಲ್ಲ ಸುಬ್ಬಣ್ಣ, ಅವತ್ತು ಹುಸಿ ಕಮ್ಮಿ ಆಗೋಯ್ತದ ಯಾಕೋ, ಅದ್ ಯಾವ ಲೆಕ್ಕಾಚಾರ ತಪ್ಪೋಯ್ತು ನಂದು ಹೊಸಿ, ಸ್ವಲ್ಪ ಕಮ್ಮಿ ಬಿದ್ಕತ್ತು ಒಂದೆರಡು ಪಾತಿಗೆ. ಈಗ ನೀವು ಹಂಗೆ ಇಷ್ಟ ಬಂದಂಗೆ ಕೇಳೋಂಗೂ ಇಲ್ಲ, ಕೊಡೋಂಗೂ ಇಲ್ಲ, ಬಳಕೆ ಮಾಡೋಂಗೂ ಇಲ್ಲ. ತಕೊಳ್ಳಪ್ಪ, ಕಾಯ್ದೆ ಐತೆ, ಕಾನೂನು ಐತೆ. ಈಗ ಬೀಜ ಇಸ್ಕೊಂಡ್ಬಿಡೋದು, ಹಾಕ್ಬಿಡೋದು, ಆಮೇಲೆ ಬೆಳೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಬೈಕೊಂಡು ಓಡಾಡೋದು. ನೋಡು ರಾಜಣ್ಣ, ನಮ್ ಸುಬ್ಬಣ್ಣನ್ ಬಾಯಿನೇ ಕಾನೂನು ಗೀನೂನು ಎಲ್ಲ ಅದೇ ಕಯ. ಅಲ್ಲ ಕಣಪ್ಪ, ಈಗೇ ಮತ್ತೆ ಸುಮ್ನೆ ಅನ್ಕೊಂಡಿದ್ಯಾ? ಈಗ ಒಬ್ರು ವಿಜ್ಞಾನಿಗಳು ಹೇಳ್ತಾ ಇದ್ರು, ನಮ್ದೆಲ್ಲ ಲೆಕ್ಕಾಚಾರ ಹೆಂಗೆ ಅಂದ್ರೆ, ನಿಮ್ ಬೇಸಾಯದ ಖರ್ಚು ನೀವು ಯಾವ್ದೇ ಬೆಳೆ ತಗೊಳ್ರಪ್ಪ, ಬೇಸಾಯದ ಖರ್ಚಲ್ಲಿ ಅವರೊಂದು ಸಂಶೋಧನೆ ಮಾಡವ್ರೆ, ಅಧ್ಯಯನ ಮಾಡವ್ರೆ, ಶೇಕಡ 5% ಮಾತ್ರ ನೀವು ಬಿತ್ತನೆ ಬೀಜಕ್ಕೆ ಬಳಕೆ ಮಾಡ್ತೀರಿ. ಇನ್ 95% ಏನು ನೀವು ಖರ್ಚು ಮಾಡ್ತೀರಿ ಬೇಸಾಯಕ್ಕೆ, ಅದೆಲ್ಲ ಯಾಕೆ ಖರ್ಚು ಮಾಡ್ತೀರಿ ಅಂದ್ರೆ, ಆ ಬೀಜ ಚೆನ್ನಾಗಿ ಬೆಳೆದು ಫಲ ಕೊಡ್ಲಿ ಅಂತ. ಅಂದ್ರೆ ನಾವು 5% ಖರ್ಚು ಮಾಡ್ತೀವಲ್ಲ, ಅಲ್ಲೇನಾರು ಹೊಸಿ ಎಡವಟ್ ಆಯ್ತು ಅನ್ನೋ ಆ 95% ನೀನ್ ಏನೇ ಮಾಡಿದ್ರು ಲಾಗ ಹಾಕಿದ್ರು ಒಳ್ಳೆ ಹುಣ್ಸೆ ಹಣ್ಣು ತೆಗೆದಂಗೆ. ಅದಕ್ಕೆ ಅವರು ಹೊಸಿ ನಿಗಾ ಮಡಗಿ ಅಂತ ಹೇಳ್ತಾ ಇದ್ರು. ಅಪ್ಪ ನನಗ್ ಗೊತ್ತು, ನಾನು ಹೇಳಿದ್ರೆ ನೀವೆಲ್ಲ ನಂಬಕ್ಕಿಲ್ಲ, ಇವನೇನೋ ಕತೆ ಹೇಳ್ಕೊಂಡ್ ಬಂದವನೇ ಅಂತ ನೀವ್ ಹೇಳ್ತೀರ. ಹೊಸಿ ಚಾರ್ಜ್ ಕಡಿಮೆ ಇರಂಗದೆ ಕಮಲಕ್ಕ, ಆ ಚಾರ್ಜರ್ ಹೊಸಿ ತಂದು ಮಡಗಿರು, ಇದೇನಾರು ಮಧ್ಯ ನಿಂತ್ಕಂಡ್ರೆ ಹಾಕುವಂತೆ. ಈಗ ಹಾಕ್ತೀನಪ್ಪ ಕೇಳಿ. ಹಾಕಾಗಿ ಅವರು ಹೇಳ್ತಿರ್ಲಿ, ಅದೇನೋ ನೀನು ರೆಕಾರ್ಡ ಮಾಡ್ಕೊಂಡ್ ಬಂದಿದ್ದಲ್ಲಪ್ಪ ಆ ಪ್ಯಾಟೆಗ್ ಹೋಗಿ. ಈಗೇನ್ ಕೇಳ್ತೀಯೋ ಇಲ್ವೋ ನೀನು, ಕೇಳಲೇಬೇಕು ಮಧ್ಯಾಕ್ ಮತ್ತೆ ನೀನು ಅದ್ ಹೇಳ್ತಿರ್ಲಿ ಮಾಡ್ತಿರ್ಲಿ. ಅಲ್ಲಕಯ್ಯ ಅವರು ಅದ್ ಯಾರ ಕಮಲಕ್ಕ ಹೆಂಗು ಒಳಗಡೆ ಹೋಯ್ತಾಳೆ ಬರೀ ಕೈನಲ್ಲಿ, ಯಾಕೆ ಚಾರ್ಜರ್ ಎತ್ಕೊಂಡ್ ಬತ್ತಾಳೆ ಈ ಹೊಸಿ ಕೇಳಿಗ. ಕಮಲಕ್ಕ ಕಳಂಗೊಂದ್ ಪೀಳೆನ ಬಂದಂಗಿ ಸುಬ್ಬಣ್ಣ ಚಾರ್ಜರ್ ಕೊಡು ಅಂತಾನೆ, ಇವ ಇನ್ನೇನೋ ಒಂದ್ ನೆಪ ತೆಗಿತಾನೆ. ಒಟ್ಲಿ ಕೇಳಕ್ ಬಿಡಕ್ಕಿಲ್ಲ, ನಾನು ಮೊಬೈಲ್ ಚಾರ್ಜರ್, ಇವನು ಇವನ್ ಬಾಡಿ ಚಾರ್ಜರ್. ನಮ್ಮ ರಾಜಣ್ಣ ಕಮಲಕ್ಕ ನಿನ್ ಪರವಾಗಿ ಅದನ್ನೇ ಅಂತ ಅನ್ಕೋಬೇಡ ಆಯ್ತಾ, ಅವ್ನ್ ನಾವ್ ತರಿಸದ್ ನೆಪದಲ್ಲಿ ಇವನು ಸುಮ್ನೆ ತಿಂದ್ ಬಿಡ್ತಾನೆ. ನನ್ಗೆ ಎಷ್ಟೊಂದ್ ಸಹಾಯ ಮಾಡ್ತಾನೆ. ಚಾರ್ಜರ್ ಈ ಕಡೆ ಕೊಡ, ಒಂದ್ ನಿಮಿಷ ಕಣ, ಚಾರ್ಜರ್ ತಂದೆ ಹಂಗೆ ಅವನ್ಗೆ ಹೊಸಿ ತಿನ್ನಕ್ಕೂ ತಂದ್ಬಿಡ್ತೀನಿ. ಅಲ್ಲಿ ಅಲ್ಲಿವರೆಗೂ ಇರೋ ಹಸಿ ಕಳ್ಳೆ ಪುರಿತವ ಹಂಗೆ ತತ್ತಾಳೆ ತತ್ತಾಳೆ ಕೇಳಕ್ ಶುರು ಮಾಡು ಈಗ ಹಾಕೋ ಸುಬ್ಬಣ್ಣ. ಸುಮಾರು ವರ್ಷಗಳಿಂದ ಹಲವಾರು ಕಂಪ್ಲೇಂಟ್ಗಳು ಬೀಜಗಳ ಮೇಲೆ ಬರ್ತಾನೆ ಇರುತ್ತೆ. ಅದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಕಳಪೆ ಬೀಜ ಕೊಟ್ಟಿದ್ದಾರೆ ನಮಗೆ ನಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ಸ್ ಹೆಚ್ಚಿಗೆ ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರೋಂಥ ಕಂಪ್ಲೇಂಟು, ದೂರುಗಳೇನಿದೆ ಹೆಚ್ಚಾಗಿ ಮೊಳಕೆ ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಗಳು ತುಂಬ ಕಡಿಮೆ, ಸರಿಯಾಗಿ ಮೊಳಕೆ ಬಂದಿಲ್ಲ ಅನ್ನೋದು ತುಂಬ ಕಡಿಮೆ. ಹೆಚ್ಚಾಗಿ ಬರ್ತಾ ಇರೋದು ಏನಂದೇಳಿದ್ರೆ, ಸರಿಯಾಗಿ ಹೂ ಬಿಡ್ತಾ ಇಲ್ಲ, ಬಿಟ್ಟಂಥ ಹೂ ಕಾಯಿ ಕಚ್ಚಿಸ್ತಾ ಇಲ್ಲ, ಈ ರೀತಿಯಾದಂಥ ಒಂದು ದೂರುಗಳು ಅತಿ ಹೆಚ್ಚಾಗಿ ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಬಿಡುಗಡೆ ಆಗ್ತಾ ಇರುವಂತಹ ತಳಿಗಳು ಮತ್ತೆ ಹೈಬ್ರಿಡ್ಗಳು ಏನಿದೆ ಇವುಗಳೆಲ್ಲ ಏನು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟವಾದಂತಹ ಒಂದು ವಾತಾವರಣದ ತೇವಾಂಶ, ವಾತಾವರಣದಲ್ಲಿನ ಉಷ್ಣಾಂಶತೆ ಮತ್ತು ದಿನದ ಅವಧಿ ಆಧಾರದ ಮೇಲೆ ಹೂವು ಬಿಡುತ್ತೆ. ಹೂವು ಹಣ್ಣಾಗೋದು ಅಥವಾ ಕಾಯಿ ಕಚ್ಚೋದು, ಇಳುವರಿ ಬರೋದು ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ನಾವಿವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಬ್ರೀಡರ್ಸ್ ಅಂದ್ರೆ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡುವಾಗ ನಾವು ಹೆಚ್ಚಾಗಿ ಯಾವ್ದ್ರ ಕಡೆ ಗಮನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಬರೀ ಅಧಿಕ ಇಳುವರಿ ಮಾತ್ರ ಕೊಡ್ಬೇಕದು, ಅದು ಉಳಿದಿದ್ದು ಏನಾದರೂ ಆಗ್ಲಿ. ನಮ್ಗೇನು ಅಂದ್ರೆ, 10 ಕೆಜಿ ಬಿಡ್ತಾ ಇದ್ದಿದ್ದ ಕಾಯಿ ಗಿಡ 12 ಕೆಜಿ ಬಿಡ್ಬೇಕು, 12 ಕೆಜಿ ಬಿಡ್ತಾ ಇದ್ದಿದ್ದ ಗಿಡ 30 ಕೆಜಿ ಬಿಡ್ಬೇಕು, ಇಷ್ಟಷ್ಟೇ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಈ ತರ ನಾವು ಟಾರ್ಗೆಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ, ನಮ್ದು ಅದು ಜೈವಿಕ ಅಂಶ ಏನಿದೆ ಅಂದ್ರೆ ಜೆನೆಟಿಕ್ ಬೇಸ್ ನ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಚಿಕ್ಕದು ಮಾಡ್ತಾ ಬರ್ತಾ ಇದೀವಿ. ಸೊ ಯಾವಾಗ ನಾವು ಈ ರೀತಿ ಅದ್ರ ಜೆನೆಟಿಕ್ ಬೇಸ್ ಅನ್ನ, ಅದ್ರ ಜೈವಿಕ ಅಂಶವನ್ನ ಚಿಕ್ಕದು ಮಾಡ್ತಾ ಬಂದ್ವಿ, ಅದು ವಾತಾವರಣದ ವೈಪರೀತ್ಯಕ್ಕೆ ಅದನ್ನ ಹೊಂದಿಸ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ. ಅಂದ್ರೆ ವಾತಾವರಣದಲ್ಲಿ ಒಂದು ಸಣ್ಣ ಏರುಪೇರಾದ್ರೂ ಕೂಡ ಗಿಡದಲ್ಲಿ ಅದು ಕೊಡಬೇಕಾಗಿರುವಂತಹ ಒಂದು ಹಣ್ಣಾಗಿರ್ಬೋದು, ಹೂವು ಕಾಯಿ, ಅದೆಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಇದನ್ನ ನಾವು ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರೆ, ಭಾರತೀಯ ಬೀಜ ಕಾಯ್ದೆ 1996ರಲ್ಲೇ ಮಾಡಿದೆ. ನಾವು ಇದುವರೆಗೂ ಇವತ್ತಿಗೂ ಕೂಡ ನಾವು ಅನುಸರಿಸ್ತಾ ಇರೋದು 1966ರಲ್ಲಿ ಆಗಿರೋ ಭಾರತೀಯ ಬೀಜ ಕಾಯ್ದೆ ಕಾನೂನನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂದಕ್ಕೆ ನಾವು ಬಂದೇ ಇಲ್ಲ. ಅದರಲ್ಲಿ ನಮ್ಗೆ, ನೀವು ಮಾರ್ಕೆಟ್ ಹೋದ್ರೆ ನಿಮ್ಗೆ 2 ತರ ಬೀಜಗಳು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಒಂದು ಪ್ರಮಾಣೀಕೃತ ಬೀಜ ಅಂತ ಸಿಗುತ್ತೆ, ಇನ್ನೊಂದು ನಿಜ ಬೀಜ ಅಂತ ಸಿಗುತ್ತೆ. ಎರಡರದ್ದು ಏನು ನಮಗೆ ಗುರುತಿಡಿಯೋದಕ್ಕೆ ಅಂತ ಹೇಳಿದ್ರೆ, ನೀವು ಆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಇದು ಬೀಜ ನಿಗಮಗಳಲ್ಲಿ ನೀವು ಬೀಜಗಳನ್ನು ಕೊಂಡ್ಕೊಂಡ್ರೆ ಸಾಮಾನ್ಯವಾಗಿ ಅದು ಪ್ರಮಾಣೀಕೃತ ಬೀಜ ಆಗಿರುತ್ತೆ. ಅಂದ್ರೆ ನೀವು ನೋಡಿದ್ರೆ ಬ್ಲೂ ಕಲರ್ ಒಂದು ಲೇಬಲ್ ಹಾಕಿರ್ತಾರೆ ಅದ್ರ ಮೇಲೆ, ಬ್ಲೂ ಕಲರ್ ಏನು ನೀಲಿ ಕಲರ್ ಏನು ತೋರಿಸುತ್ತೆ ಅಂದ್ರೆ ಅದು ಪ್ರಮಾಣೀಕೃತ ಬೀಜ, ಅದನ್ನ ಬೀಜ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸಿದ್ದಾರೆ ಅಂತ ಅದ್ರ ಅರ್ಥ. ಆದ್ರೆ ನೀವು ಬೇರೆ ಅಂದ್ರೆ ಅದಲ್ಲದೆ ಬೇರೆ ಬೀಜಗಳನ್ನ ಏನ್ ಕೊಂಡ್ಕೊಳ್ತಾ ಇದ್ದೀರಲ್ಲ ನೀವು, ಅದು ಹಸಿರು ಬಣ್ಣದ ಲೇಬಲ್ ಇರುತ್ತೆ, ಅದನ್ನ ನಾವು ನಿಜ ಬೀಜ ಅಂತ ಕರಿತೀವಿ ಅಥವಾ ಟ್ರೂತ್ಫುಲಿ ಲೇಬಲ್ಡ್ ಸೀಡ್ ಅಂತ ಕರಿತೀವಿ. ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ. ಪ್ರಮಾಣೀಕೃತ ಬೀಜಕ್ಕೆ ಯಾವ ರೀತಿಯಾದಂತ ಬೀಜ ಕಾಯ್ದೆ ಕಾನೂನಿನ ಪ್ರಕಾರ ಗುಣಮಟ್ಟವನ್ನ ಯಾವ ರೀತಿ ಕಾಪಾಡ್ಕೋಬೇಕು, ಅದೇ ಗುಣಮಟ್ಟವನ್ನ ಕೂಡ ಅವರು ಹಸಿರು ಬಣ್ಣದ ಲೇಬಲ್ ಅಲ್ಲಿ ಕೂಡ ಕಾಪಾಡ್ಕೋಬೇಕು. ಉದಾಹರಣೆಗೆ ಇವಾಗ ಮೊಳಕೆ ಪ್ರಮಾಣ ಟೊಮ್ಯಾಟೋಗೆ 70% ಪ್ರಮಾಣೀಕೃತ ಬೀಜದಲ್ಲಿದ್ರೆ ನಿಜ ಬೀಜದಲ್ಲೂ ಕೂಡ ಅದು 70% ಇರಬೇಕು. ಆದ್ರೆ ಪ್ರಮಾಣೀಕೃತ ಬೀಜಗಳನ್ನ ಪ್ರಮಾಣನ ಸಂಸ್ಥೆಯವರು ಪ್ರಮಾಣೀಕರಿಸಿರ್ತಾರೆ, ಆದ್ರೆ ನಿಜ ಬೀಜವನ್ನ ಯಾರು ಉತ್ಪಾದನೆ ಮಾಡಿ ಮಾರಾಟ ಮಾಡಿರ್ತಾರೋ ಅವರು ಪ್ರಮಾಣೀಕರಿಸಿರ್ತಾರೆ. ಅದರನ್ನ ಸ್ವಯಂ ಪ್ರೇರಿತ ಪ್ರಮಾಣೀಕರಣ ಅಂತ ನಾವು ಅದನ್ನ ಕರಿತೀವಿ. ಇದ್ರ ಏನಾದ್ರೂ ಸಮಸ್ಯೆ ಬಂದ್ರೆ, ಇವಾಗ ಈ ತರ ಬಣ್ಣದ ಲೇಬಲ್ ಬೀಜ ಕೊಂಡ್ಕೊಂಡಾಗ ಸಮಸ್ಯೆ ಏನಾದ್ರೂ ಬಂದ್ರೆ ನೀವು ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾದರೂ ಬೀಜ ಪ್ರಮಾಣನ ಸಂಸ್ಥೆಯವರೇ ಹೊರತು ಉತ್ಪಾದಕರಲ್ಲ. ಉತ್ಪಾದಕರು ವಿಶ್ವವಿದ್ಯಾಲಯ ಆಗಿರ್ಬೋದು, ಒಬ್ಬರು ರೈತರೇ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಬೀಜ ನಿಗಮನೇ ಆಗಿರ್ಬೋದು, ಅದರಲ್ಲಿ ಅದು ಉತ್ತರ ಕೊಡೋದು ಬೀಜ ಪ್ರಮಾಣನ ಸಂಸ್ಥೆಯವರು. ಆದ್ರೆ ಹಸಿರು ಬಣ್ಣದ ಲೇಬಲ್ ಅಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಅದಕ್ಕೆ ಸರ್ಕಾರಕ್ಕೆ ಸಂಬಂಧಪಡೋದಿಲ್ಲ, ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಡಲ್ಲ. ಅದನ್ನ ನೀವು ಎಲ್ಲಿಂದ ಕೊಂಡಿರ್ತೀರಾ ಅಂದ್ರೆ ಅದ್ರ ಮೇಲೆ ಬರ್ತಿರ್ತಾರೆ, ಪ್ರೊಡ್ಯೂಸ್ಡ್ ಅಂಡ್ ಮಾರ್ಕೆಟೆಡ್ ಬೈ ಅಂತ ಹೇಳಿ ಬರ್ದಿರ್ತಾರೆ, ಅವರು ಅದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಇವಾಗ ನಾವು ಬೀಜ ಕೊಂಡ್ಕೊಳ್ಬೇಕಾದ್ರೆ 2 ವಿಷಯವನ್ನ ನಾವಿಲ್ಲಿ ಗಮನಿಸಬೇಕು. ನೀವು ಯಾವುದೇ ಬೀಜ ಕೊಂಡ್ಕೊಳ್ಳಿ, ಅದ್ರಲ್ಲಿ ನಾವು ಮೊದಲನೇದಾಗಿ ನೋಡ್ಬೇಕಾಗಿರೋದು ಅದರದ್ದು ವ್ಯಾಲಿಡಿಟಿ, ಅಂದ್ರೆ ಎಷ್ಟು ದಿವಸದವರೆಗೆ ನಾವು ಬೀಜವನ್ನ ಬಿತ್ತನೆಗೆ ಉಪಯೋಗಿಸಬಹುದು ಅಂತ ಅದ್ರ ಮೇಲೆ ಬರ್ದಿರುತ್ತೆ. ಡೇಟ್ ಆಫ್ ಟೆಸ್ಟಿಂಗು, ಡೇಟ್ ಆಫ್ ಪ್ಯಾಕಿಂಗು, ವ್ಯಾಲಿಡಿಟಿ ಅಂತ ಬರ್ದಿರ್ತಾರೆ, ಅದನ್ನ ನೋಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ಆ ತಳಿಯನ್ನ ಅಥವಾ ಹೈಬ್ರಿಡ್ ಅನ್ನ ಯಾವ ಯಾವ ರಾಜ್ಯಗಳಿಗೆ ಶಿಫಾರಸು ಮಾಡಲಾಗಿದೆ ಅನ್ನೋದನ್ನು ಬರ್ದಿರ್ತಾರೆ. ಏರಿಯಾ ಆಫ್ ಕಲ್ಟಿವೇಷನ್, ಇಂತಹ ಪ್ರದೇಶಗಳಲ್ಲಿ ಮಾತ್ರ ನಾವು ಆ ತಳಿಯನ್ನ ನಾವು ಬೆಳಿಬೇಕು ಅಂತ ಬರ್ದಿರ್ತಾರೆ. ಇನ್ನೂ ಮುಖ್ಯವಾಗಿ ನೋಡ್ಬೇಕಾಗಿರೋದ್ರೆ ಸೀಸನ್, ಯಾವ ಕಾಲಕ್ಕೆ ನೀವು ಅದನ್ನ ಬಿತ್ತನೆ ಮಾಡಬಹುದು ಅನ್ನೋದನ್ನು ಬರ್ತಿರ್ತಾರೆ. ಖರೀಫ್ ಅಂದ್ರೆ ಮುಂಗಾರು, ರಬಿ ಅಂತಂದ್ರೆ ಚಳಿಗಾಲ, ಸಂಬರ್ ಅಂತಂದ್ರೆ ಬೇಸಿಗೆಗಾಲ. ಇದನ್ನ ಬರ್ದಿರುವಾಗ ಆ ಹೇಳಿರುವಂತಹ ರೆಕಮೆಂಡ್ ಮಾಡಿರುವಂತಹ ಕಾಲಗಳಲ್ಲಿ ಬಿತ್ತನೆ ಮಾಡಿ ನಿಮಗೇನಾದ್ರೂ ನಷ್ಟ ಆದ್ರೆ ಮಾತ್ರ ನಿಮಗೆ ಪರಿಹಾರ ಸಿಗುತ್ತೆ ಹೊರತು ಇವಾಗ ಇದು ರೆಕಮೆಂಡ್ ಮಾಡಿಲ್ಲ ಬೇಸಿಗೆಗೆ. ಬೇಸಿಗೆನಲ್ಲಿ ಬಿತ್ತನೆ ಮಾಡಿಬಿಟ್ಟು ನನಗೆ ಇಳುವರಿ ಬಂದಿಲ್ಲ, ರೋಗ ಬಂದ್ಬಿಟ್ಟಿದೆ, ನನಗೆ ಪರಿಹಾರ ಕೊಡಿ ಅಂತಂದ್ರೆ ಅದಕ್ಕೆ ಯಾರು ಪರಿಹಾರ ಕೊಡೋದಿಲ್ಲ. ಇದೇ ಆಗಿರೋದು. ಇವಾಗ ಅಂಬಲೆ ಗ್ರಾಮದಲ್ಲಿ ಏನಾಗಿದೆ, ಅವರು ವೆಲ್ಕಮ್ ಅನ್ನೋ ವೆಲ್ಕಮ್ ಕಂಪನಿಯಿಂದ, ಈಸ್ಟ್ ವೆಸ್ಟ್ ಕಂಪನಿಯಿಂದ ಭೀಷ್ಮ ಅನ್ನೋ ಒಂದು ತಳಿಯನ್ನ ತಗೊಂಡ್ಬಂದಿದ್ದಾರೆ, ಬಿತ್ತನೆಯನ್ನ ಮಾಡಿದ್ದಾರೆ. ಆದ್ರೆ ಪ್ಯಾಕೆಟ್ ಮೇಲೆ ಅವರು ಕ್ಲಿಯರ್ ಆಗಿ ಬರೆದಿದ್ದಾರೆ ಅದು ರೆಕಮೆಂಡ್ ಮಾಡಿರೋದು ಖರೀಫ್ ಮತ್ತೆ ರಬಿ ಸೀಸನ್ಗೆ ಅಂತ ರೆಕಮೆಂಡ್ ಮಾಡಿದ್ದಾರೆ. ಆದ್ರೆ ಅವರೆಲ್ಲ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಬಿತ್ತನೆ ಮಾಡಿದ್ದಾರೆ, ಅಂದ್ರೆ ಬೇಸಿಗೆ ಬೆಳೆ ಆಗೋಯ್ತು. ಬೇಸಿಗೆ ಬೆಳೆ ಆದಾಗ ಏನಾಯ್ತು, ಗಿಡ ಚೆನ್ನಾಗಿ ಬಂದಿದೆ, ಮೊಳಕೆ ಪ್ರಮಾಣದಲ್ಲಿ ಏನೂ ಸಮಸ್ಯೆ ಇಲ್ಲ, ಗಿಡ ಬೆಳವಣಿಗೆ ಚೆನ್ನಾಗಿ ಬಂದಿದೆ, ಆದ್ರೆ ಹೂಗಳ ಪ್ರಮಾಣ ಒಂದು ಎರಡು ಹೂ ಬಿಟ್ಟಿದೆ. ನಿಮ್ಗೆ ಗೊತ್ತಿರೋದು ಕುಂಬಳಕಾಯಲ್ಲಿ ಗಂಡು ಹೂ ಬೇರೆ ಬರುತ್ತೆ, ಹೆಣ್ಣು ಹೂ ಬೇರೆ ಬರುತ್ತೆ. ಫಸ್ಟ್ ಗಂಡು ಹೂ ಬಿಡಬೇಕು, ನಂತರ ಹೆಣ್ಣು ಹೂ ಬರಬೇಕು. ಪ್ರತಿ ಒಂದು ಹೆಣ್ಣು ಹೂಗೆ 14 ಗಂಡು ಹೂ ಬಿಟ್ಟರೆ ಮಾತ್ರ ನಿಮಗೆ ಬಿಟ್ಟಂತ ಹೂವು ಕಾಯಾಗೋದು. ಅಲ್ಲಿ ಅನುಪಾತನೇ ಇಲ್ಲ, ಅಂದ್ರೆ ಒಂದೇ ಒಂದು ಅಥವಾ ಎರಡು ಹೆಣ್ಣು ಹೂ, ಒಂದು ಅಥವಾ ಎರಡು ಗಂಡು ಹೂ ಬಿಟ್ಟಿದೆ. ಕಾರಣ ಇಷ್ಟೇ, ಅಂದ್ರೆ ನಾನಾಗ್ಲೇ ಹೇಳಿದೆ, ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಯಾವುದೇ ಒಂದು ಗಿಡಕ್ಕೆ ಇಂತಿಷ್ಟೇ ತಾಪಮಾನ ಇರಬೇಕು, ಇಷ್ಟೇ ದಿನದ ಅವಧಿ ಇರಬೇಕು ಅಂತ ಇಲ್ಲ. ಆದ್ರೆ ಬೆಳವಣಿಗೆ ಹಂತದಿಂದ ವಂಶವನ್ನು ಅವರು ಅಭಿವೃದ್ಧಿ ಮಾಡುವ ಹಂತಕ್ಕೆ, ಅಂದ್ರೆ ಫ್ಲವರಿಂಗ್ಗೆ, ಹೂ ಬಿಡುವ ಕಾಲಕ್ಕೆ ಅದು ಬದಲಾವಣೆ ಆಗಬೇಕಾದಾಗ ಅತಿ ಸೂಕ್ಷ್ಮವಾಗಿ, ಸೂಕ್ಷ್ಮಾತೀತ ಸೂಕ್ಷ್ಮವಾಗಿ ಈ ಗಿಡ ಏನೋ ರೆಸ್ಪಾನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ದಿನದ ಅವಧಿ ಆಧಾರದ ಮೇಲೆ, ಮತ್ತೆ ರಾತ್ರಿ ಉಷ್ಣಾಂಶ ಅದು ಬಹಳ ಮುಖ್ಯ. ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಗಿಡ ಬೆಳವಣಿಗೆ ಹಂತದಿಂದ ಒಂದು ವಂಶ ಅಥವಾ ಹೂವಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಅದು ಹೋಗೋದೇ ಇಲ್ಲ. ಈಗ ಸಮಸ್ಯೆ ಆಗಿರೋದು ಅದೇ. ಆಮೇಲೆ ರೈತರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸರಿ ಇವಾಗ ನೀವು ಖರೀಫ್ ಮತ್ತೆ ರಬಿಗೆ ರೆಕಮೆಂಡೇಶನ್ ಇದೆ ಅಲ್ವಾ, ಸಮ್ಮರ್ ಯಾಕೆ ನೀವು ಬೀಜವನ್ನ ಮಾರಾಟ ಮಾಡಿದ್ರಿ ಅಂತ, ರೆಕಮೆಂಡೇಶನ್ ಇಲ್ಲ ಅಂದ್ರೆ ಯಾಕೆ ಮಾರಾಟ ಮಾಡಿದ್ರಿ ಅಂತ. ಯಾವುದೇ ಒಂದು ಬೀಜಕ್ಕೆ 9 ಕಾಲ ಅದಕ್ಕೆ ಅವಧಿ ಇರುತ್ತೆ ಅಥವಾ ವಾಯ್ದೆ ಇರುತ್ತೆ. ವಾಯ್ದೆ ಇರೋದು 9 ಕಾಲ. ಅಂದ್ರೆ ಕಾನೂನಿನ ಪ್ರಕಾರ ಯಾವುದೇ ಒಂದು ಬೀಜವನ್ನ ನಾವು ಮಾರಾಟ ಮಾಡಬೇಕು ಅಂದ್ರೆ ಅದು ವಾಯ್ದೆ ಇರಬೇಕು ಅಂತ ಕಾನೂನು ಇರೋದು. ಇವಾಗ ಅದು 9 ವಾಯ್ದೆ ಇರುತ್ತೆ. ಇವಾಗ ಬೀಜ ಉತ್ಪಾದನೆ ಆಗಿ ಪ್ಯಾಕೆಟ್ ಆಗಿ ನಿಮ್ಗೆ ಜನವರಿಯಲ್ಲಿ ಮಾರ್ಕೆಟಿಗೆ ಅಂದ್ರೆ ಬಿಡ್ತಾರೆ. ಜನವರಿಯಿಂದ ಅದಕ್ಕೆ 9 ವಾಯ್ದೆ ಇರುತ್ತೆ. 9 ವಾಯ್ದೆ ಅಂದ್ರೆ ಕೆಲವರು ಬೇಗನೆ ಬೀಜವನ್ನ ಕೊಂಡ್ಕೊಂಡು ಇಟ್ಕೊಳ್ಳುವಂತ ಪರಿಪಾಠವನ್ನು ಹೊಂದಿರ್ತಾರೆ. ಅವರು ಜೂನಿಗೆ ಬಿತ್ತನೆ ಮಾಡಬೇಕು ಅಂತಂದ್ರೆ ಅವರು ಮಾರ್ಚಿಗೆ ಕೊಂಡ್ಕೊಂಡು ಇಟ್ಕೋಬಹುದು, ಬೀಜ ಸಿಗದೇ ಇಲ್ಲ ಅಂತ. ಈ ರೀತಿಯಾದ ಒಂದು ಕಾರಣವನ್ನ ಕೊಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾನು ಇಲ್ಲಿ ಏನ್ ಹೇಳ್ತಾ ಇರೋದು, ದಯವಿಟ್ಟು ಇನ್ನು ಮುಂದೆ ನೀವು ಯಾರಾದ್ರೂ ನೀವು ಈ ವಿಷಯ ದಯವಿಟ್ಟು ಬೇರೆ ರೈತರಿಗೂ ಹೇಳಿ, ಬೀಜವನ್ನ ಕೊಂಡ್ಕೊಳ್ಬೇಕಾದ್ರೆ ಅವಧಿ ಮತ್ತೆ ಸೀಸನ್ ದಯವಿಟ್ಟು ನೋಡಿ ತಗೊಳ್ಳಿ. ಆಮೇಲೆ ದಯವಿಟ್ಟು ರಸೀದಿಯನ್ನ ಪಡಿಬೇಕು. ಸುಮಾರು ಜನ ರೈತರು ಏನ್ ಮಾಡ್ತಾ ಇದ್ರೆ, ನಾವು ಖರ್ಚು ಮಾಡೋದು ಕಡಿಮೆ, ನೀವು ಬೀಜಕ್ಕೆ ಎಷ್ಟು ಖರ್ಚು ಮಾಡ್ತೀರಾ, 500, 1,000, 2,000, 2,500 ಅಷ್ಟೇ. ಅಂದ್ರೆ ನಮ್ದು ಏನು ಉತ್ಪಾದನಾ ವೆಚ್ಚ ಇರುತ್ತಲ್ಲ, ಅದರಲ್ಲಿ 5%ಗಿಂತ ಕಡಿಮೆಯಷ್ಟು ಪ್ರಮಾಣವನ್ನ ನಾವು ಬಿತ್ತನೆ ಬೀಜಕ್ಕೆ ಖರ್ಚು ಮಾಡ್ತಾ ಇದೀವಿ. ಆದ್ರೆ ಆ 5% ಅನ್ನ ಉತ್ಪಾದನೆ ಮಾಡೋದಕ್ಕೆ 95 ಖರ್ಚು ಮಾಡ್ತಾ ಇದ್ವಿ. ಅದನ್ನ ಮರ್ತು ಬಿಡ್ತಾರೆ, ಏ 800 ಬೀಜ ಅಲ್ವಾ, ಅದಕ್ಕೆ ಯಾಕೆ ಬಿಲ್ಲು, ಇರ್ಲಿ ಬಿಡು ಅಂದಾಗ ಈ ತರ ಸಮಸ್ಯೆಗಳಾದಾಗ ನೀವು ಪರಿಹಾರ ಕೇಳೋದಕ್ಕೆ ಬರೋದಿಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಬೀಜ ಅತ್ಯವಶ್ಯಕ ಪರಿಕರ ಆಗಿರೋದ್ರಿಂದ ಅದಕ್ಕೆ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ತಗೋಬೇಕಾಗುತ್ತೆ, ಅದಕ್ಕೆ ಯಾಕೆ ಬಿಲ್ಲು ಅಂತ ತಪ್ಪು ತಿಳ್ಕೋಬೇಡಿ. ಬೀಜಕ್ಕೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ. ನೀವು ಗೊಬ್ಬರ ತಗೊಂಡ್ರೆ ಟ್ಯಾಕ್ಸ್ ಕಟ್ಬೇಕು, ಔಷಧಿ ತಗೊಂಡ್ರೆ ಟ್ಯಾಕ್ಸ್ ಕಟ್ಬೇಕು, ಆದ್ರೆ ಬೀಜಕ್ಕೆ ಬೀಜ ಮತ್ತೆ ಪ್ಲಾಂಟಿಂಗ್ ಮೆಟೀರಿಯಲ್, ನೀವು ಸಸಿ ತಗೊಂಡ್ರು ಅದಕ್ಕೆ ಟ್ಯಾಕ್ಸ್ ಇಲ್ಲ. ಹಂಗಾಗಿ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ದಯವಿಟ್ಟು ಕೇಳಿ ಬಿಲ್ಲನ್ನ ಪಡೀರಿ. ಬಿಲ್ ಮೇಲೂ ಕೆಲವೊಂದು ವಿಷಯಗಳನ್ನ ನಾವು ಭರಿಸಲೇಬೇಕು. ನಾವು ಏನೇನು ಭರಿಸ್ಬೇಕು ಅಂದ್ರೆ, ಯಾವ ಬೆಳೆಯನ್ನ ಬೀಜವನ್ನ ನೀವು ತಗೋತಾ ಇದ್ದೀರಾ, ಆಮೇಲೆ ತಳಿ ಹೆಸರು ಅದು ಬಹಳ ಮುಖ್ಯ. ನೀವೇನು ಭರಿಸ್ಕೊಳ್ಳಿಲ್ಲ ಅಂದ್ರೆ, ನೀವು ನೆಕ್ಸ್ಟ್ ಅಂಗಡಿಗೆ ಹೋಗಿ ಕೇಳಿದ್ರೆ, ನೀವು ನಾನು ಈ ಬೀಜ ನಿಮ್ಗೆ ಕೊಟ್ಟೆ ಇಲ್ಲ ಅಂತಾನೆ ಹೇಳ್ತಾರೋ, ನೀವು ನನ್ನ ಬೀಜ ಕೊಟ್ಟೆ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಯಾವ ಬೆಳೆ, ಯಾವ ತಳಿ, ಮತ್ತೆ ಸೀಡ್ ಲಾಟ್ ನಂಬರ್ ಅಂತ ಇರುತ್ತೆ ಪ್ಯಾಕೆಟ್ ಮೇಲೆ, ಅದು ಬಹಳ ಮುಖ್ಯ. ಯಾಕೆಂದ್ರೆ ಯಾವುದೇ ಒಂದು ಬೀಜವನ್ನು ಉತ್ಪಾದನೆ ಮಾಡಿದ್ಮೇಲೆ ಅದನ್ನ ಕೇವಲ ಮೈಸೂರಿಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ, ಅದೇ ಸೀಡ್ ಲಾಟ್ ನಂಬರು ಮೈಸೂರು, ಹಾಸನ ಅಥವಾ ಬೆಂಗಳೂರು, ಬಾಗಲಕೋಟೆವರೆಗೂ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ ಬೀಜಗಳು. ಎಲ್ಲಾ ಕಡೆ ಕಂಪ್ಲೇಂಟ್ ಬಂದ್ರೆ ಮಾತ್ರ ಆ ದೂರಿಗೆ ಬೆಲೆ ಇರುತ್ತೆ. ಬರೀ ಮೈಸೂರಲ್ಲಿ ಪಲ್ಲವಿ ಒಬ್ಬಳೇ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಬೆಲೆ ಇಲ್ಲ. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ ಅಂದ್ರೆ ನಾನೇ ಏನೋ ಮಾಡಿದೀನಿ ಅಂತ ಅರ್ಥ, ತಪ್ಪು ಮಾಡಿದೀನಿ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಸೀಡ್ ಲಾಟ್ ಸಂಖ್ಯೆ ಬಹಳ ಮುಖ್ಯ. ಮತ್ತೆ ಇನ್ನೊಂದು ಉತ್ಪಾದಕರು, ಯಾರು ಉತ್ಪಾದಕರು ಅಂತ ಹೇಳಿದ್ರೆ ಈಗ ನೋಡಿ. ಸೊ ಹಾಗಾಗಿ ಉತ್ಪಾದಕರು ಯಾರು, ಬಿಲ್ ದಯವಿಟ್ಟು ಪಡ್ಕೊಳ್ಳಿ, ಬಿಲ್ ಮೇಲೆ ಇಷ್ಟು ಮಾಹಿತಿಯನ್ನ ನಾವು ಹಾಕಿದ್ರೆ ಅನುಕೂಲ. ಆಮೇಲೆ ಇನ್ನೊಂದು, ಬೀಜ ತಂದಿದ್ದೀನಿ, ಹಾಕಿದ್ದೀನಿ, ಮೊಳಕೆ ಬಂದಿದೆ, ಗಿಡ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಪ್ಯಾಕೆಟು ಮತ್ತೆ ಇದನ್ನ ಬಿಲ್ನ ಬಿಸಾಡಬೇಡಿ. ನಿಮ್ಮ ಪ್ರಾಡ್ಯೂಸ್ ಅಂದ್ರೆ ನೀವು ಉತ್ಪಾದನೆ ನೀವು ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡೋವರೆಗೂ ನಿಮ್ಮ ಹತ್ರ ಬಿಲ್ ಇರಬೇಕು, ಮತ್ತೆ ಸೀಡ್ ಪ್ಯಾಕೆಟ್ ನೀವು ಇಟ್ಕೊಂಡಿರ್ಬೇಕು. ಹಂಗಿದ್ರೆ ಮಾತ್ರ ಏನಾದ್ರು ಸಮಸ್ಯೆ ಬಂದಾಗ ನೀವು ಇಮಿಡಿಯೇಟ್ ಆಗಿ ಏನಾದ್ರು ಒಂದು ಆಕ್ಷನ್ ಅನ್ನು ತಗೊಳ್ಳೋಕೆ ಸಾಧ್ಯ. ಈಗ ಸಮಸ್ಯೆ ಬಂತು, ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ತೋಟಗಾರಿಕಾ ಬೆಳೆಗಳು ಫಸ್ಟ್ ನೀವು ಯಾರ ಹತ್ರ ಬೀಜವನ್ನ ಕೊಂಡ್ಕೊಂಡಿರ್ತೀರಾ ಅವ್ರ ಹತ್ರ ನೀವು ಮಾತಾಡಬೇಕು, ಈ ತರ ನಮ್ಗೆ ಸಮಸ್ಯೆ ಆಗಿದೆ ಮೊದಲು ಬಂದು ನೋಡಿ ಅಂತ ಹೇಳ್ಬೇಕು. ಆಮೇಲೆ ಇವಾಗ ಒಂದು ಇನ್ನೊಂದು ರೂಲ್ ಮಾಡಿದ್ದಾರೆ, ಕಂಪಲ್ಸರಿ ಪ್ರತಿಯೊಂದು ಪ್ಯಾಕೆಟಿನ ಮೇಲೆ ಕಸ್ಟಮರ್ ಕೇರ್ ನಂಬರ್ ಅನ್ನ ಕೊಡಲೇಬೇಕು. ಪ್ರತಿಯೊಂದು ಸೀಡ್ ಪ್ಯಾಕೆಟ್ ಮೇಲೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಆ ನಂಬರಿಗೆ ಫೋನ್ ಮಾಡಿ ನೀವು ತಿಳಿಸ್ಬೋದು, ನಂದು ಈ ತರ ಮಾಡಿದೀವಿ ಅಥವಾ ನಂಗೆ ಲಾಸ್ ಆಗಿದೆ ಅಥವಾ ಹೂ ಬಂದಿಲ್ಲ ಅಥವಾ ಕಾಯಿ ಕಚ್ಚಿಲ್ಲ ಅಂತ ಸಮಸ್ಯೆ ಇದೆ ಅಂತ ನೀವು ಹೇಳ್ಬೋದು. ಅವರು ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದ್ರೆ ತೋಟಗಾರಿಕಾ ಇಲಾಖೆಗೆ, ನಿಮ್ಮ ಜ್ಯೂರಿಡಿಕ್ಷನ್ಗೆ ಬರುವಂತ ತೋಟಗಾರಿಕಾ ಇಲಾಖೆಗೆ ನೀವು ದೂರನ್ನ ಕೊಡ್ಬೋದು. ಕೃಷಿ ಬೆಳೆಗಳಾದ್ರೆ ಕೃಷಿ ಇಲಾಖೆಗೆ ನೀವು ಒಂದು ಲಿಖಿತ ದೂರನ್ನ ಕೊಡಬೇಕು, ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟಮೇಲೆ ಮುಂದಿನ ಪ್ರೊಸೀಜರ್ ಅನ್ನ ಅವರು ಮಾಡ್ತಾರೆ. ಇದೆಲ್ಲ ಇದ್ರೆ ಮಾತ್ರ ನೀವು ಕೋರ್ಟಲ್ಲಿ ಹೋಗಿ ಪ್ರೊಡ್ಯೂಸ್ ಕೇಸ್ ಮಾಡ್ಬೋದು. ಇದೇನು ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಇದೊಂದಿದೆ. ಮತ್ತೆ ಇನ್ನೊಂದು, ನೀವು ನೋಡಿ ಗಮನಿಸಿರ್ಬೋದು, ಎಲ್ಲ ಇಂಗ್ಲಿಷ್ ಅಲ್ಲಿ ಇದೆ, ಯಾವುದು ಕನ್ನಡದಲ್ಲಿಲ್ಲ. ನನಗೆ ಇಂಗ್ಲಿಷ್ ಓದಕ್ ಬರಲ್ಲ ಹಂಗಾಗಿ ನಾನು ಮೋಸ ಆಗಿದ್ದೀನಿ ಅಂತಂದ್ರೆ ಹೇಳಕ್ ಆ ತರ ಹೇಳಕ್ಕಾಗಲ್ಲ. ಇಂಗ್ಲಿಷ್ ನಿಮಗೆ ಬರಲ್ಲ ಅಂದ್ರೆ ಇಂಗ್ಲಿಷ್ ಬರೋರ ಹತ್ರ ಓದಿಸ್ಬಿಟ್ಟು ದಯವಿಟ್ಟು ತಗೊಳ್ಳಿ, ಅಥವಾ ಡಿಮ್ಯಾಂಡ್ ಮಾಡಿ, ನೀವು ಬೀಜ ತಗೊಳ್ಳೋರ ಹತ್ರ ಹೇಳಿ ಇನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡಿಸಿ ಅಂತ ಹೇಳಿ. ನೋಡಪ್ಪ, ಇವ್ರು ಮಾತಾಡಿದವ್ರು ಯಾರು ಅಂದ್ರೆ ಮೈಸೂರ್ ಹತ್ರ ಒಂದು ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಅಂತ ಐತೆ ಅಲ್ಲಿ, ಯಲಚಿನಹಳ್ಳಿಯಲ್ಲಿ ಡಾಕ್ಟರ್ ಎಚ್ ಎಂ ಪಲ್ಲವಿ ಅಂತ, ಡಾಕ್ಟರ್ ಎಚ್ ಎಂ ಪಲ್ಲವಿ ಅವರು ಇದನ್ನ ಹೇಳಿದ್ದು. ಯಾಕೆ ಹೇಳಿದ್ರು ಅಂದ್ರೆ, ಕೆಲವೆಲ್ಲ ರೈತರು ಏನ್ ಮಾಡ್ತಾರೆ, ಬಿತ್ತನೆ ಬೀಜ ತಗೊಳ್ಳೋದು ರಾಜಣ್ಣ, ಅದು ಹಸಿರು ಪ್ಯಾಕೆಟ್ ನೀಲಿ ಪ್ಯಾಕೆಟ್ ಬಂದದಂತೆ. ಅದೇನಪ್ಪ ಅಂದ್ರೆ, ಒಂದು ಪ್ರಮಾಣೀಕೃತ ಬೀಜ, ಇನ್ನೊಂದು ಅದಕ್ಕೇನು ಖಾತ್ರಿ ಕೊಡಕ್ಕಿಲ್ಲ, ಆದ್ರೆ ಅದು ಒಳ್ಳೆ ಬೀಜಗಳೇ ಇರ್ತವೆ. ಅದನ್ನೇ ಅವರು ಕೆಲವರೆಲ್ಲ ವಸಿ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು, ಮೇಡಮ್ನವರೇ ಈ ತರ ಬೆಳೆ ಹಾಕ್ಬಿಟ್ವಿ, ಹಂಗಾಯ್ತು ಹಿಂಗಾಯ್ತು ಅಂತ ಕಾಯ್ದೆ ಕಾನೂನು ಎಲ್ಲ ಮಾತಾಡ್ತಿದ್ರು ಅಲ್ಲಿ. ನಾವು ಕಂಪ್ಲೇಂಟ್ ಮಾಡ್ಬಿಡ್ತೀವಿ, ಕೃಷಿ ಇಲಾಖೆಗೆ ಹೋಯ್ತೀವಿ, ತೋಟಗಾರಿಕೆ ಇಲಾಖೆಗೆ ಹೋಯ್ತೀವಿ, ಹಂಗೆ ಹಿಂಗೆ ನೀವು ಹೇಳಿದ ಮಾತು ಕೇಳ್ಕೊಂಡು ಅಂತ. ಇವ್ರು ಹೇಳಿದ ಮಾತು ಕೇಳ್ಕೊಂಡು ಮಾಡಿದ್ದೇನೋ ಸರಿಯೇ, ಆದ್ರೆ ಯಾವಾಗ ಮಾಡ್ಬೇಕಾಗಿತ್ತು ಅವಾಗ ಮಾಡಲಿಲ್ಲ. ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಬಿಟ್ಕೊಂಡು ಮಾಡಿದ್ರೆ ಇವ್ರು ಹೇಳಿದ ಸಮಯನೇ ಯಾವುದು, ಅವ್ರು ಹಾಕೋ ಸಮಯನೇ ಯಾವುದು, ವಾತಾವರಣ ಎಲ್ಲ ಬದಲಾಗಿತ್ತು. ಅದಕ್ಕೆ ಅವ್ರು ಹೇಳಿದ್ರು, ರಾಜಣ್ಣ ಕೇಳಿದಿಲ್ಲ ನೀನು ಅಲ್ವಾ, ಎಷ್ಟೋ ವಿಚಾರಗಳು ತಿಳ್ಕೊಂಡಂಗಾಯ್ತು ಸುಬ್ಬಣ್ಣ. ನೀನು ಈಗ ಅದೇನೋ ಸಮಸ್ಯೆ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ನೀನು ಒಂದೊಂದ್ ಕಿತ ಈ ಕರಿಕೋಟ್ ಹಾಕ್ದವ್ರಂಗು ಆಡ್ಬಿಡ್ತಿದ್ದೆ, ಕತೆನೂ ಹೇಳ್ತಿದ್ದೈ ಕರಿಕೋಟ್ ಹಾಕ್ದವ್ರು. ಈಗ ಕರಿಕೋಟ್ ಮಾತು ಆಡ್ಬೇಕು ಕೊಡಲಿ, 31ನೇ ತಾರೀಕು ಒಳಗಡೆ ವಸಿ ನಿನಗೇನು ಪಿ ಎಂ ಕಿಸಾನ್ ನೀನು ಅವನು ಈಗ ನಾ ದುಡ್ಡು ಅಂದದಕ್ಕೆ ನೀನ್ ಒಬ್ನೇ ದುಡ್ಡು ಮಡ್ಗಿರೋನು ಅಂತ ಈಗ ತಗೊಳ್ದೆ ಬಿಟ್ಬಿಟ್ಟನ. ಈಗ ದುಡ್ಡನ್ನ ಈಗ ಬಿಡು ಕಮಲಕ್ಕ, ನೀನು ಈಗ 31ನೇ ತಾರೀಕು ಒಳಗಡೆ ಆಗ್ಬೇಕು. ಏನು ಏನ್ ಹಾಡ್ ಹೇಳ್ಕೊಂಡು ಓಡಾಡ್ದಂಗಲ್ಲ ಅಲ್ಲಿ, ಏನ್ ಆಗ್ಬೇಕು ಮಾಡ್ಬಿಡಯ್ಯ. ಈಗ ಆಧಾರ್ ಕಾರ್ಡ್ ಮಡಗಿದ್ಯಾ? ಆಧಾರ್ ಕಾರ್ಡ್ ಅದ್ಯಾಕಪ್ಪ, ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ವಾ? ಜೇಬಲ್ ಮಡಗಿದ್ಯನಪ್ಪ ಅದನ್ ಮಾಡ್ಸವನೆ. ಅದೇನೋ ಈಗ ಏನ್ ಮಾಡ್ಬೇಕಾಗಿತ್ತಲ್ಲ ಇನ್ನೊಂದು ಅಂತ ಅದು ಮಾಡಿಲ್ಲ ಅವನು, ಮಾಡಿಲ್ಲ ಆಧಾರ್ ಕಾರ್ಡ್. ಅದೇ ಈಗ ಆಧಾರ್ ಕಾರ್ಡ್ ಇದ್ಬಿಟ್ರೆ ಆಗೋಗಿಲ್ಲ, ಮುಂದೆ ಏನ್ ಮಾಡ್ಬೇಕು ಕೇಳು. ಈಗ ಹಾಕದಾಗೆಲ್ಲ ಅಕೌಂಟ್ಲಿ ಎಣಿಸ್ಕೊಂಡಿಲ್ಲ ಪ್ರಧಾನ ಮಂತ್ರಿಗಳು, ಪಿ ಎಂ ಕಿಸಾನ್ ಯೋಜನೆ ಹಂಗೆ ಬಿಟ್ಬಿಟ್ಟಿದೆ ಬಡ್ಡಿ ಬೆಳೀಲಿ ಅಂತ. ಈಗ ಎಣಿಸ್ಕೊಂಡು ನೋಡ್ತೀನಿ, ಈಗ 31ನೇ ತಾರೀಕು ಒಳಗಡೆ ಅದು ಈ KYC ಮಾಡಿಸ್ಬೇಕು. ಬಿಡು, ನಮ್ ಸುಬ್ಬಣ್ಣ ಯಾಕ ಇರೋದು ಸುಬ್ಬಣ್ಣ ಅಪ್ಪ. ಈಗ ಈ KYC ಅಂದ್ರೆ ಏನು ಅಂತ ವಸಿ ತಿಳ್ಕ. ಏನ್ ಹೇಳಪ್ಪ ಕೇಳಮು. ಈಗ ಏನು ಗೊತ್ತಾ ಚಂದ್ರಣ್ಣ, ಈ ಪಿ ಎಂ ಕಿಸಾನ್ ಯೋಜನೆ ಅಡಿ ರೈತರಿಗೆಲ್ಲ ಆರ್ಥಿಕ ನೆರವು ಕೊಟ್ಟವ್ರಲ್ಲ ನಮ್ಮ ಪ್ರಧಾನಮಂತ್ರಿಗಳು, ಅದರದ್ದು ನೈಜ ಫಲಾನುಭವಿಗಳು ಅವ್ರಿಗೆ ಹೋಯ್ತಾ ಇದ್ದದೋ ಇಲ್ವೋ ಅನ್ನೋದನ್ನ ಖಾತ್ರಿ ಮಾಡ್ಕೊಳಕ ಈ ಕೆವೈಸಿ ಅಂತ ಶುರು ಮಾಡಿದ್ರು. ಮಾಡ್ಸೋದು ಅದನ್ನೇ ಈಗ ನೀನೇ ಮಾಡ್ಕೋಬಹುದು ಮೊಬೈಲ್ನಾಗೆ. ಏನಂತಂದ್ರೆ ಅವ್ರದ್ದೊಂದು ಇದಿರ್ತದೆ ಪೋರ್ಟಲ್, ಪೋರ್ಟಲ್ ಯಾವ್ದಪ್ಪ PM Kisan.gov.in ಅಂತ. ಅಲ್ಲಿ ಹೋಗ್ಬಿಟ್ಟು ಫಾರ್ಮರ್ಸ್ ಕಾರ್ನರ್ ಅಂತ ಒಂದು ಇರ್ತದೆ, ಅಲ್ಲಿ ಇ ಕೆವೈಸಿ ಇದನ್ನ ಕ್ಲಿಕ್ ಮಾಡಿದ್ರೆ ನೀನು ಅದು ಓಪನ್ ಆಯ್ತದೆ. ಅದು ಒತ್ತಬೇಕು. ಓಪನ್ ಆದ್ಮೇಲೆ ಆಧಾರ್ ನಂಬರ್ ಹಾಕ್ಸಿರ್ತೀಯಲ್ಲ ಮೊಬೈಲ್ ನಂಬರ್ನ, ಆ ನಂಬರ್ನೇ ಇಲ್ಲೂ ಹಾಕ್ಬೇಕು. ಹಾಕ್ಬಿಟ್ಟು ನೀನು ಸಬ್ಮಿಟ್ ಅಂತ ಓದಿದ್ರೆ ನಿನ್ ಮೊಬೈಲ್ಗೆ ಒಂದು OTP ಬರ್ತದೆ. ಅಂದ್ರೆ ನಾಲ್ಕು ಸಂಖ್ಯೆ ಇರೋದು OTP OTP ಬರ್ತದೆ, ಒನ್ ಟೈಮ್ ಪಾಸ್ವರ್ಡ್ ಅಂತ. ಸರಿ ಆಯ್ತಾ, ಅದನ್ನ ನೀನು ಅದನ್ನ ಆ ವೆಬ್ಸೈಟ್ ಅಲ್ಲಿ ಹಾಕ್ಬಿಟ್ಟು ಪುನಃ ಒತ್ತಿದ್ರೆ ಸಬ್ಮಿಟ್ ಫಾರ್ ಆತ್ ಅಂತ ಇರ್ತದೆ, ಅಲ್ಲಿಗೆ ಹಾಕ್ಬಿಟ್ಟು ಒತ್ತಬೇಕು. ಒತ್ತಿದ್ರೆ ಈ KYC ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತದೆ. ನೆಟ್ಗಿದ್ರೆ ಹಸಿರು ಕಲರ್ ಅಲ್ಲಿ ಕಾಣ್ತದೆ ಅದು. ನೆಟ್ಗಿದ್ರೆ ನಿನ್ನ ಆಧಾರ್ ಕಾರ್ಡ್ಗೆ ನಿನ್ ಮೊಬೈಲ್ ನಂಬರ್ ಹಾಕ್ಸಿದ್ರೆ. ಸರಿಕ ರಾಜಣ್ಣ, ಅದೆಲ್ಲ ನನಗೆ ಈಗ ಸಮಸ್ಯೆ ಆಗಿರೋದು ಏನು ಅಂತಂದ್ರೆ ಅದೆಲ್ಲವೂ ಇಂಗ್ಲಿಷ್ ಅಲ್ಲೇ ಬಂದದಪ್ಪ. ಈಗ ಎಂತವ್ರು ನೋಡಿ ಅರ್ಥ ಆಗಕ್ಕಿಲ್ವಾ? ಈಗ ಇಂತ ಕಡೆ ಒತ್ತು ಅಂತ ಅದೇ ತೋರಿಸ್ತದೆ. ಸರಿ ನಿಂಗೆ ಕಷ್ಟವಾ? ಅದೆಲ್ಲ ಓದ್ಬಿಟ್ಟು ಇನ್ನೇನು ಆಗ್ಬಿಟ್ರೆ ಈಗ ಇಲ್ಲಿ ರಾಜಣ್ಣ ಇರೋದು ಯಾಕೆ? ರಾಜಣ್ಣ ಮೊಗ್ಲಲ್ಲಿ ಇದ್ದಾನ? ಸರಿ ಬಿಡು, ಮತ್ತೆ ಗೊತ್ತಾಯ್ತ ಅದ್ ಯಾಕೆ ಮಾಡ್ಬೇಕು ಅಂತ. ನಮ್ ಸುಬ್ಬಣ್ಣ ಹೇಳ್ತಾನೆ ಬಿಡು, ಅವ ಈಗ ಬಿತ್ತನೆ ಬೀಜ ಕೊಡ್ತೀಯೋ ಇಲ್ವೋ ಅವಂಗೆ. ಸುಬ್ಬಣ್ಣ ಅವ್ ಮಾಡ್ದಿದ್ರೆ ಅವ್ ನೈಜ ಫಲಾನುಭವಿ ಅಲ್ಲ ಅನ್ಬಿಟ್ಟು ಬಿಡು. ಅಂದ್ರೆ ನಂದು ನೀನೇ ಮಾಡಕ್ ಹಾಕಿಲ್ಲ ಅಂತಾನೆ ಮಾಡ್ತಿರೋದು. ನೀ ನೆಟ್ಟಿಗೆ ಮಾಡ್ಬೇಕು. ಏನಪ್ಪ ಅದೇ ಕೆಲಸ? ಒಂದ್ ಕೆಲಸ ನೋಡ್ಕೊ, ಈಗ ಆಧಾರ್ಗೆ ನಿನ್ ಮೊಬೈಲ್ ನಂಬರ್ ಹಾಕ್ಸಿಲ್ಲ ಅಂತ ಇಟ್ಕೊ, ಹಾಕ್ಸಿಲ್ದ್ರು ಏನ್ ಗಾಬರಿ ಮಾಡ್ಕೋಬೇಡ. ಈ ಪಟ್ಟಣದಾಗೆ ಇವೇ ಎಂತದು ಸೇವಾ ಕೇಂದ್ರಗಳು CSC ಅಂತ ಮಾಡ್ಕೊಟ್ಟಾಗ ಸೇವಾ ಕೇಂದ್ರಗಳು ಅಂತ. ಆಧಾರ್ ಕಾರ್ಡ್ ಮಾಡ್ಸಾಗ ಹೆಬ್ಬೆಟ್ಟದು ಇದು ತಕೊಂಡಿರ್ತಾರಲ್ಲ, ಅಷ್ಟು ಬೆರಳದು ಫೋಟೋ ತಕೊಂಡಿರ್ತಾರಲ್ಲ, ಹೆಬ್ಬೆಟ್ಟು ಅಂತಿದ್ದ ಏನೇನು ಹೆಬ್ಬೆಟ್ಟ ತಾನೇ ಜಾಸ್ತಿ ಓದೋದು. ನೀವ್ ಓದೋದೆ ಅದೇ ತಾನೇ ಯಾವಾಗ್ಲೂ? ಇನ್ನೇನಪ್ಪ, ನಮ್ ಓದಿಲ್ಲ ಬರ್ದಿಲ್ಲ ನಮ್ ಇನ್ನೇನ್ ಬಂದದು. ಅದನ್ನ ಮಾಡ್ಬಿಟ್ಟು ಆ ಮೂಲಕ ಅದನ್ನ ಈ KYC ಅಪ್ಡೇಟ್ ಮಾಡ್ತಾರ ಅವರು, ಅದು ಮಾಡಿಸಿದ್ರು ಆಯ್ತದೆ. ಸರಿ ಬಿಡು. ಹಾಗಾಗಿ ಈಗ ನಿಂಗೆ ರಾಜಣ್ಣನ ಸಹಾಯ ಬೇಕೋ ಇಲ್ಲ ಅಲ್ಲಿಗೆ ಓದೆಯ ಪಟ್ಟಣಕ್ಕೋ ಏನ ಯೋಚನೆ ಮಾಡ ನೋಡಪ್ಪ. ಅದೇನ ಹೇಳ್ತಾರಲ್ಲ, ಅದೇನ ಹೇಳ್ತಾರಲ್ಲವ ಕಮಲಕ್ಕ, ಹೇಳವ ನಿನಗೆ ಬಿತ್ತನೆ ಬೀಜ ಕೊಟ್ಟಿ ಹೇಳು, ನಾನೇ ಮಾಡ್ಕೊಡ್ತೀನಿ ಮೊಬೈಲ್. ಮನೇಲಿ ಬೆಣ್ಣೆ ಇಟ್ಕೊಂಡು ಊರಲ್ಲಿ ತುಪ್ಪ ಕುಡ್ಕೋದ್ರಂತೆ ಹಂಗಾಯ್ತು ಅಂತ. ಅದಕ್ಕೆ ನಿಮ್ಮಿಬ್ರು ಇಲ್ವಾ ಸುಬ್ಬಣ್ಣವೆ ನೀನುವೆ? ಆಯ್ತು, ತಪ್ಪಿದ್ರೆ ಕಮಲಕ್ಕೆ ಇಲ್ವಾ ಮಾಡ್ಕೊಡ್ತಾಳ ಬಿಡು. ಅಲ್ಲ ಕಣಪ್ಪ, ಬಾಯಿ ತಪ್ಪಾರು ನೀನು ನಾನೇ ವಸಿ ಮಾಡ್ಕೋತೀನಿ ಕಲ್ತ್ಕೋತೀನಿ ಅನ್ನೋದು ನಿನ್ ಬಾಯಿ. ಇಲ್ಲ ಕಣ್ ಸುಬ್ಬಣ್ಣ, ಒಮ್ಮೆಗೆ ಬಂದ್ಬಿಟ್ಟದಪ್ಪ. ಅಲ್ಲ ಎಲ್ಲ ಬೀಜನೇ ರಮೇಶ್ ಅಂತ ತೋರ್ಸಕ್ ಕೇಳದವ್ ನೀನು, ತಾನೇ ಹೋಗ್ತಾರ ಇಲ್ಲ ಈಗ. ಅಲ್ಲ ಕಯ್ಯ, ನಿಮ್ಮ ಪುರ್ಸೊತ್ತಾಗಿದ್ದಾನ ನಾನು? ಅಲ್ಲ ಕಣಪ್ಪ, ಈಗ ಬಿತ್ತನೆ ಬೀಜದ ಪ್ಯಾಕೆಟ್ ಮಡಗಿದ್ಯಾ? ಅದೇ ಓಸಿ. ಅಲ್ಲ ನೋಡಿದ್ಯಾ ಓಲಿ ಪ್ಯಾಕೆಟ್ ಹೆಂಗಿತ್ತು ಅಂತ? ಅದೇನೋ ಎರಡು ಪ್ಯಾಕೆಟ್ ಅಂತ ಅಂದ್ಯಲ್ಲಪ್ಪ. ಈಗ ನೀಲಿ ಶರ್ಟ್ ಹಾಕೊಂಡ್ರೆ ಆಗ್ಲಿಲ್ಲ, ಪ್ಯಾಕೆಟ್ ನೀಲಿದ ಹಸಿರುದ ಅದನ್ನ ಹೇಳು. ಮೊನ್ನೆ ಹಸಿರುದ ಹಾಕಂತಿರ್ಲಿಲ್ವಾ ಸುಬ್ಬಣ್ಣ? ಬೀಜದ ಪ್ಯಾಕೆಟ್ ಹೇಳಪ್ಪ ನೋಡಿದೆ. ಅದಕ್ಕ ನೀಲಿ ಹಸ್ರ ಹಸರು ಹಸ್ರ ಓಸಿ ರಾಜಣ್ಣ ಬಿತ್ತನೆ ಬೀಜ ಕೊಡ್ತಾನೆ ಅಂತ ತಗೋಬೇಡ. ಅದೇನು ಹೇಳಿದ್ರಲ್ಲ ಪಲ್ಲವಿ ಮೇಡಮ್, ಅದೆಲ್ಲ ಸರಿಯಾಗಿದೆ ನೋಡು. ಅಲ್ಲ ಕಣ್ ಸುಬ್ಬಣ್ಣ, ಎರಡೂ ಪ್ಯಾಕೆಟ್ ಕೊಡ್ತಾರೆ ಅಂತ ನೀನೇ ಹೇಳಿದೆ. ಎರಡ್ ತರ ಬರ್ತದೆ ಅಂತ ಹೇಳಿದ್ದು. ಎರಡು ಕೊಡ್ತಾರೆ ಅಂದ್ಲಿಲ್ಲ, ಎರಡ್ ತರ ಬರುತ್ತೆ ಅಂತ ಹೇಳಿದ್ದು. ಸರಿ, ಇದನ್ನ ಒಂದು ನಂಬೋದು ಇನ್ನೊಂದನ್ನ ಸ್ವಲ್ಪ ನಂಬೋದು ಅಂದ್ರೆ ಹೆಂಗ? ಹಂಗಲ್ಲ, ಏನಾಯ್ತದೆ ಅಂದ್ರೆ ಈಗ ಅವ್ರು ಹೇಳಿಲ್ವೇನಪ್ಪ, ಈಗ ಉತ್ಪಾದಕರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಸರ್ಕಾರನೂ ಮಾಡ್ತದೆ, ಸಂಶೋಧನಾ ಲಯಗಳು ಮಾಡ್ತವೆ, ಖಾಸಗಿಯಾಗೂ ಮಾಡ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಉತ್ಪಾದನೆ ಮಾಡಿ ಹಸಿರು ಬಣ್ಣದ ಕವರ್ ಅಲ್ಲಿರುವಂತ ಅಲ್ಲಿ ಬಿತ್ತನೆ ಬೀಜ ಕೊಡ್ತಾರೆ. ಕೆಲವರೆಲ್ಲ ಏನ್ ಮಾಡ್ತಾರೆ, ಉತ್ಪಾದನೆ ಮಾಡಿದ್ದನ್ನ ಈ ಸಂಶೋಧನಾ ಕೇಂದ್ರಗಳು ಸರ್ಕಾರದ ಕೇಂದ್ರಗಳಿಗೆ ಹೋಗಿ ಮೊಳಕೆ ಪರೀಕ್ಷೆ ಬೀಜ ಪರೀಕ್ಷೆ ಎಲ್ಲ ಮಾಡಿಸಿ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ತಗೋತಾರೆ. ಅದು ಪ್ರಮಾಣೀಕೃತ ಬಿತ್ತನೆ ಬೀಜ. ಯಾವುದು ಎರಡನೇದು ನೀಲಿ ಬಣ್ಣದ್ದು, ಹಸಿರುದು ಚೆನ್ನಾಗಿಲ್ಲ ಅಂತ ಯಾರು ಹೇಳಕ್ಕಿಲ್ಲ. ಅಂದ್ರೆ ಅವರು ಇದೊಂದು ಇದೊಂದು ಮಾಡಿಸಿರಕ್ಕಿಲ್ಲ. ಪ್ರಮಾಣೀಕೃತ ಬಿತ್ತನೆ ಬೀಜ ಆದ್ರೆ ಕೆಲವೊಂದು ಜವಾಬ್ದಾರಿಗಳು ಅವ್ರು ತಗೋತಾರೆ. ಒಂದ್ ವೇಳೆ ಹಂಗಿಲ್ಲ ಅಂದ್ರೆ ನೀ ನಾಳೆ ಏನಾದ್ರು ಗಲಾಟೆ ಮಾಡ್ಬೇಕು ಹೊಸಿ ಬೆಳೆಯಲ್ಲಿ ತೊಂದರೆ ಆಯ್ತು ಅಂದ್ರೆ ಇವನ್ ಕೇಳಂಗಿಲ್ಲ ಬೆಳೆ ವಿಮೆ ಅದನ್ನೆಲ್ಲ ಆದಷ್ಟು ನಾವು ಪ್ರಮಾಣೀಕೃತ ಬಿತ್ತನೆ ಬೀಜನೇ ತಗೊಳ್ಳಿ, ರಸೀತಿ ತಗೊಳ್ಳಿ. ಆಮೇಲೆ ರಾಜಣ್ಣ ಒಂದ್ ಒಳ್ಳೆ ವಿಚಾರ ಹೇಳಿದ್ರಲ್ಲ, ಏನಪ್ಪ ನಮ್ಮಲ್ಲಿ ಎಷ್ಟೋ ಜನ ಯಾಕೆ ರಸೀತಿ ತಗೊಳಕಿಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ ಆಯ್ತದೆ ಅಂತ. ಬಿತ್ತನೆ ಬೀಜಕ್ಕೆ ಜಿ ಎಸ್ ಟಿ ಇಲ್ಲ, ಗೊತ್ತಿಲ್ಲದೆ ರಸೀತಿನೂ ಇಸ್ಕೊಳ್ಳಲ್ಲ. ಇನ್ ರಸೀತಿ ಕೇಳಿದ್ರೆ ವಸಿ ಜಾಸ್ತಿ ಕಾಸು ಕೇಳ್ತಾನಲ್ಲ ಅಂತ. ನೀನು ಚೆನ್ನಾಗಿ ಹೇಳಿದೆ ಸುಬ್ಬಣ್ಣ, ಎರಡು ಪಾಕೆಟ್ ವಿಸಿಗೆ ಸಂಬಂಧಪಟ್ಟಾಗ ಅದೆಂಗಂದ್ರೆ ಎರಡು ಕಣ್ಣಿಯೇ ಒಂದ್ ಕಣ್ ಮಂಜು ಅಂದಂಗ ಆಯ್ತು ಅದು ಅಲ್ವಾ. ಆಪರೇಷನ್ ಮಾಡಿಸ್ಬೇಕಲ್ವೇ, ಅದಕ್ಕೆ ಅದೇ ಯಾವ್ದು ಮಂಜು ಅದು ಪರೀಕ್ಷೆ ಮಾಡಿಸು. ಈಗ ನೀ ಹಸ್ರು ತಂದಿದ್ಯಲ್ಲಣ್ಣ ಫಸ್ಟ್, ಅದ್ರಲ್ಲಿ ಒಂದಿಡೀ ಬೀಜ ಮೊಳಕೆ ಕಟ್ ನೋಡಣ ಇರು ಹೆಂಗ್ ಮೊಳಕೆ ಬರ್ತದೆ ಅಂತ. ಚೆನ್ನಾಗ್ ಬಂದ್ರೆ ಆಮೇಲೆ ಬಿತ್ತನೆ ಮಾಡಿದ್ರೆ. ಈಗ ಮೊದ್ಲು ಆ ಡೇಟ್ ನೋಡ್ಬೇಕು, ಅಷ್ಟೆಲ್ಲ ಯೋಚನೆ ಮಾಡ್ಬೇಡಿ. ರಮೇಶ್ ತರಕ್ ಹೋದಾಗ ನಾನು ಹೋಗಿದ್ದೆ ಅಲ್ಲಿಗೆ, ನಾನು ಚೆನ್ನಾಗಿರೋದ್ನೆ ತೆಗ್ಸ್ಬಿಟ್ಟು ಕೊಟ್ ಕಳ್ಸಿನಿ ಅಂತ ಈಗ ಕೇಳಕ್ ಬಂದಿರೋದ್ ನಾನು. ತಕೊಂಡು ಹೋದ ಅದ ಯಾವ ಮಾಯದಲ್ಲಿ ನೀ ಸೈಕಲ್ ಒತ್ಕೊಂಡ್ಬಿಟ್ಟೋದೆ? ಮತ್ ನಮ್ ನಮ್ ಕೆಲಸ ನಾವ್ ನಾವೇ ಮಾಡ್ಕೋಬೇಕು, ಅದಕ್ಕೆ ಹೋದಿ ನಾನು. ಫಾಸ್ಟ್ ಆಗಿ ತುಳಿತಿದ್ದೆ ಬಿಡಪ್ಪ. ಮತ್ತೆ ಇವನು ಹೋಗವನೇ, ಅವನು ಏನ್ ಮಾಡ್ಲಿ ಅಂತ ತೋಳಿ ನಿಂತವನೆ. ಇವನು ಹೋಗ್ಬಿಟ್ಟು ಅವನು ಸಹಾಯ ಮಾಡವನು. ಗೊತ್ತಾ, ಈಗ ನಾವು ಅವರು ಈಗ ವಲಯಗಳು ಅಂತ ಇರುತ್ತೆ, ಈ ಮಳೆ ವಲಯ ಬೇರೆ ಬೇರೆ ಇರ್ತದೆ. ನಾವು ಯಾವ್ದೋ ಉತ್ತರ ಭಾರತದಲ್ಲಿ ಯಾರೋ ಏನೋ ಬೆಳೆ ಬೆಳೀತಾರೆ ಅಂತ ನಾವಿಲ್ಲಿ ಹಾಕಿದ್ರೆ ಇದು ಆ ಬೆಳೆ ವಲಯಕ್ಕೆ ಬರದೇ ಇಲ್ಲ, ಅಂತದೆಲ್ಲ ವಾತಾವರಣಕ್ಕೆ ಬರಕ್ಕಿಲ್ಲ. ವಾತಾವರಣ, ಮಳೆ, ಪ್ರದೇಶ, ಮಣ್ಣು ಎಲ್ಲವೂ ಸೇರಿ ಒಂದು ಬೆಳೆ ನಿರ್ಧಾರ ಆಗೋದು. ಆಮೇಲೆ ಅದೊಂದು ಚೆನ್ನಾಗಿ ಹೇಳವ್ರೆ ನೋಡಪ್ಪ, ಯಾವ್ದನಪ್ಪ ಈಗ ಇಷ್ಟು ಹೂಗಳು ಬಿಡ್ತವೆ, ಗಂಡು ಇಷ್ಟಿರ್ಬೇಕು, ಹೆಣ್ಣು ಇಷ್ಟಿರ್ಬೇಕು, ಈ ಒಂದು ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಅವು ಸರಿಯಾಗಿ ಪರಾಗಸ್ಪರ್ಶ ಎಲ್ಲ ಆಗಿ ಸರಿಯಾಗಿ ಕಾಯಿ ಕಟ್ಟೋದು. ಇಲ್ಲ ಅಂದ್ರೆ ವರ್ಷ ಇಡೀ ಕಾಪಾಡ್ಬಿಟ್ಟು ನೋಡವ ಎರಡೆರಡು ಕಾಯಿ ಬಿಡ್ತು ಅನ್ನೋದು ಅದು ರೈತನಿಗೆ ಗಿಟ್ಟಕ್ಕಿಲ್ಲ. ಇದೆಲ್ಲ ಯೋಚನೆ ಮಾಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ವಾತಾವರಣ ಚೆನ್ನಾಗಿರ್ಬೇಕು. ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಅದನ್ನ ಚೆನ್ನಾಗಿರಂಗ್ ನಾವು ಮಾಡ್ಕೋಬೇಕು. ಈಗ ಇನ್ನೊಂದು ಹಾಡು ಬಿಡು ಹೋಲಿ. ಅಯ್ಯೋ ಯಾವ ಹಾಡು ಬಿಡ್ಲಪ್ಪ, ಕಾಫಿ ಬಿಡ್ತೀಯೋ ಇಲ್ವೋ ಈಗ? ಅಲ್ಲ ನಮ್ಮ ಅಯ್ಯೋ ನಮ್ಮ ಅರ್ಥ ಬಿಟ್ಟಲ್ಲ ಸುಬ್ಬಣ್ಣ. ಅಯ್ಯೋ ಏ ಪುರಿ ಕೊಟ್ಟಿಲ್ವೇನಣ್ಣ ಅಲ್ಲಿ ತಿನ್ನು. ಅಲ್ಲ ಇನ್ನು ಉಳ್ಕೊಂಬಿಟ್ಟದಲ್ಲ ಅಂತ ಮಾತಿನಿದ್ರಲ್ಲಿ ಮರ್ತೇ ಬೋದಿ. ಹಂಗೆ ಒಂಚೂರು ಬಾಯಿಗೆ ಎಸ್ಕೋ. ಈಗ ಒಂದೇನು ಅಂದ್ರೆ ನಾನು ಒಂದ್ ಪದ ಆಡ್ತೀನಿ, ನಮ್ ಕಮಲಕ್ ಒಂದೆರಡು ಸಾಲ ಆಡ್ಲಿ. ಯಾವ್ದಾರ ಆಡವ ನಾನು ಹೊಸದ ನೀನೇನೋ ಅಲ್ಲಿ ಇಲ್ಲಿ ತಿರ್ಕೊಂಡು ನಾನೇ ಹೊಸಿ ಗಾಯಕ ಆಡ್ತಾನೆ ಇರ್ತಾಳೆ. ನಾನು ಊರ್ ದಿರ್ಗ್ನಯ್ಯ ಹಂಗಲ್ಲ, ಆದ್ರೂ ಗಾಯಕ ಅನ್ಕೊಂಡು ಮೈಕ್ ಇಟ್ಕೊಂಡು ಹೋಯ್ತಾ ಇರ್ತೀಯ. ನೋಡೋ ಚಂದ್ರಣ್ಣ, ಈಗ ಇಟ್ಟ ದಿನ ನೀನು ಪಟ್ಟಣದಾಗಿದ್ದೆ, ನೀ ಹೆಂಗ ಆಡ್ತಿದ್ದೆ ಏನ್ ಕತೆ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಹೊಸ ಹೊಸಿ ಆಡಕ್ ಶುರು ಮಾಡ್ಕೊಂಡಿದ್ದೆ ಇಲ್ಲಿ, ಈಗ ಹೊಸಿ ಕಿವಿಗೆ ಬೀಳ್ತಾ ಅದ ನಿನ್ ಧ್ವನಿ ಅಂದ್ರೆ ಕೇಳಯಿಲ್ಲ ಅಂತ ನೀನು. ಅದಕ್ಕೆ ಆಡು ಆಡು ಅನ್ನೋದು ಸುಬಣ್ಣ. ನಾನು ಎರಡ್ ಸಾಲ ಆಡನು ಬಿಡಪ್ಪ. ಗಣಪತಿ ಹಬ್ಬಕ್ಕೆ ಒಂದ್ ಕಾರ್ಯಕ್ರಮ ಕೊಟ್ಬಿಡೋಣ, ಅಲ್ಲಿ ಗಣಪತಿ ಕೂರಿಸ್ತೀವಲ್ಲ ದೇವಸ್ಥಾನದ ಹತ್ರ, ಈ ಸತಿ ನಿಂದೆ ಒಂದು ಕಾರ್ಯಕ್ರಮ ಆಗೋಗ್ಲಿ. ಸೋಲ್ ಕೊಡಕ್ ನೀ ಬಂದ? ಆಯ್ತು ಅಯ್ಯೋ ಬತ್ತೀನಿ ತಗೋ. ಅದಕ್ಕೆ ಅದ್ ಹೆಂಗ ಆಡದ ಅಂತ ಹೊಸಿ ನಾನು ಪರೀಕ್ಷೆ ಮಾಡ್ಬೇಕು. ಒಂದೆರಡು ಸಾಲ ಆಡು ನೋಡ. ಧ್ವನಿ ಪರೀಕ್ಷೆ ಮೂಕವ ಇದ್ ಬೇರೆ ಮಾಡಿಯ ನೀನು? ಒಂದೆರಡು ಸಾಲ ಆಡವ. ಅಲ್ಲ ಬೀಜದ ಪರೀಕ್ಷೆ ಮಾಡು ಅಂದ್ರೆ ಇವನೇನು ಸರಿಯಾಗಿ ಮಾಡ್ತಾವ್ ನಿಂಗೆ? ಅಲ್ಲ ಸೋಮಗಿರ್ ರಾಜಣ್ಣ, ರಾಜಣ್ಣ ಇವನ್ ಬೇಸಾಯಿಗಾರಾಗಿ ಒಂದಿನೂ ಬೀಜದ ಪರೀಕ್ಷೆ ಮಾಡ್ತೀನಿ ಅನ್ಲಿಲ್ಲ. ಇಲ್ಲಿ ನೋಡಿದ್ರೆ ಧ್ವನಿ ಪರೀಕ್ಷೆ. ಸುಮ್ನಿರು ಕಮಲ ಕಾಯ್ಕಂದಳೆ ಆಡಕ್ಕೆ ಅಂತ ಆಡವ. ಶರಣು ಶರಣು ವಯ್ಯ ಗಣನಾಯಕ, ಎಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಶರಣು ಶರಣು ವಯ್ಯ ಗಣನಾಯಕ, ಎಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ವಾಸಿ ಅಲ್ಲ ನಮ್ ಕಮಲಕ ಹೊಸಿ ದಿನ ಸಿಟಿ ಕಡೆ ಹೊಟ್ಟೋಗ್ಬಿಟ್ಟಿದ. ಆ ಸಿಟಿಲಿ ಇದ್ಕೊಂಡ್ ಬಂದ್ಬಿಟ್ಟು ಅದ ಎಲ್ಲೋ ಕೇಳ್ಬಿಟ್ಟವಳೆ ಈ ಆಡ. ಅದು ಅಂಗಲಕವ ಆಡು, ನೀ ಕ್ಯಾಸೆಟ್ ಅಲ್ಲಿ ಎಲ್ಲೋ ಕೇಳ್ಬಿಟ್ಟಿದ್ದೆ. ಅದು ನಮ್ ಕೋಲಾಟದ ಪದಕವ. ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಹುಯ್ ಶರಣು ಶರಣು ವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಹಿಂಗೆ ಕವ ನೀನು ಉಯ್ ಉಯ್ ಅನ್ಕೊಂಡು ಕೋಲಾಟ ಆಡುವಾಗ ಆಡ್ಬೇಕು ಮನೇಲಿ ಇನ್ನೇ ಉಯ್ ಉಯ್ ಅನ್ನಕ್ ಉಯ್ ಅನ್ನಕ್ ಆಗಲ್ಲ ಅನ್ಬಿಟ್ಟು ಆಡ್ನೆ ಕೆಡಿಸ್ಬಿಟ್ಟಾರೆ ಬೇರೆ ತರ ಆಡು ಅವಾಗ ಆಡ್ ತೋರಿಸ್ತಾನೆ ಅಂತ. ನೀನು ಪಿಟಿಂಗ್ ಇಡ್ತಿದ್ದಕ್ಕಯ್ಯ ಇನ್ನೇನ್ ಗಣಪತಿ ಹಬ್ಬ ಬಂತು ಅದೇನ್ ಮಾಡ್ತಾ ನೀವು ನೋಡವ ಸುಬ್ಬಣ್ಣ ಗಣಪತಿ ಹಬ್ಬ ಬಂತು ನಮ್ ಕಮಲಕ್ಕನ ಕೆಲಸವೇ ಮುಗ್ದಿಲ್ಲ ಇನ್ನು ನೋಡು ಮನೇಲಿ ನೀವ್ ಹಸಿ ನಂಗೆ ಕೆಲಸ ಮಾಡ್ಕೊಡು ನಿನ್ ಜೊತೆ ಸೊಲ್ಲಾಡಕ್ ಬರ್ಬೇಕಲ್ಲ ಪ್ರಾಕ್ಟೀಸು. ನಾನು ಅದನ್ನೇ ಹೇಳಕ್ಕೆ ಅಂತ ಒಂಟಿ ನೀನು ದುಂಬು ಧೂಳು ಎಲ್ಲ ಒಡ್ಕೊಂಡು ನಿಂತಿದ ನಿನ್ನು ತಲೆಗೂದ್ಲು ನೋಡಿದ್ರೆ ಗೊತ್ತಾಯ್ತೆ ದುಂಬೆಲ್ಲ ತುಂಬ್ಕಂದದ ಸುಮ್ ಕುಂತ್ಕೊ ನಾನೇನ್ ಸ್ನಾನ ಮಾಡಿಲ್ವಾ ಅದ್ಯಾಕೆ ಇಲ್ದಿರೋದಿಲ್ಲ ಹೇಳ್ತೀಯಾ ಸುಮ್ ಕುಂತ್ಕ ಅದ್ಯಾಕ ನೀನು ಎಲ್ಲಾರ್ಗೂ ಮೆಚ್ಚಸಕ್ ಮಾತಾಡ್ದೆ ಇರೋದ್ನ ಒಪ್ಕ ಅದ್ಯಾಕೆ ಒಪ್ಕೊಂಬಿಟ್ಟು ಇಲ್ದಿರೋದಿಲ್ಲ ನಾನಂತೂ ಒಪ್ಕೊಳಕಿಲ್ಲ ಸೊಲ್ಲಾಡಕ್ ಬರ್ಬೇಕು ಬೇಡವೋ ಕಮಲಕ್ಕ ಕಮಲಕ್ಕಿಲ್ಲ ಅಂತ ಕೆಂಪಿ ಇಲ್ವ ಕೆಂಪಿ ಆಯ್ತು ಕೆಂಪಿನೇ ಕರ್ಕೊಂಡು ಹೋಗು ಕಮಲಕ್ಕ ಎರಡೆರಡು ಗ್ಲಾಸಲ್ಲಿ ಕಾಫಿ ಸುಬ್ಬಣ್ಣ ರಾಜಣ್ಣ ಸುಮ್ಕಿರಿ ನೀವು ಹಿಂಗ್ ಹೇಳ್ಬಿಟ್ಟು ಹೋದ್ರೆ ಆಮೆಯಿಂದ ಹೊಸಿ ಓದ್ ಬಿಟ್ಕಂಬ ಅವ್ರಿಬ್ರು ಮೂಲೆ ಮನೆ ತಿರುಗ್ಲಿ ಆಮೇಲೆ ನಿನಗೆ ಒಳ್ಳೆ ಹಾಲ್ ಹಾಕಿ ನಿನ್ಗೆ ಕಾಪಿ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ ಇಲ್ಲ ನೋಡು ಇಲ್ದಿರೋದೆಲ್ಲ ಹೇಳ್ಬೇಡ ನಾನು ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಮಾಡಿ ನನಗೆ ರೂಢಿನೇ ಇಲ್ಲ. ಇಷ್ಟೊಂದು ಕೆಂಪಿನ ನೆನ್ಸ್ಕೊಂಡ್ಮೇಲೆ ನಮ್ಮ ಮನೇಲಿ ನಿನಗೆ ಕಾಪಿ ಇಲ್ಲ ಬೂಡವ್ವ ಹೋಗ್ಲಿ ಇನ್ನೊಂದು ಕಾಪಿ ನೀರ್ ಸಿಕ್ಕದು ಅದ್ನೂ ಎಳು ನೀರು ಬಿಟ್ಟಿಲ್ಲ ನೀನು ಮಳ್ಳಲ್ಲಿ ಇಟ್ಕೊಂಡಿದ್ದಾಯಲ್ಲ ಆ ಹೊಸಿ ಪುರಿ ಕೊಡು ಅದನ್ನ ಖಾರ ಸೇಮೆ ಇಟ್ಕೊಂಡಿದ್ದಾಯಲ್ಲ ಅದನ್ ಕೊಡು ಕೆಂಪಿ ಕೊಟ್ಟಾಳಂತೆ ಹೋಗೊಂಚೂರು ಅಲ್ಲೇ ಅವ್ರ ಮನೇಲಿ ಪುರಿನು ಖಾರ ಸೇಮೆ ಇಸ್ಕೊಳ್ವಂತೆ ನೀನು ಸ್ವಲ್ಪ ಬೇರೆ ಆಡ್ತೀನಿ ಕಾಯ್ತಾ ಕುಂತ ಕಾಪಿ ಕುಡಿಯೋದು ಇಲ್ಲಿ ಅಲ್ಲಿ ಕೆಂಪಿ ಜಪ ಬೇರೆ ಮಾಡ್ತಾನೆ. ನಾ ಸುಮ್ನೆ ಹೇಳ್ದಿಕ್ಕವ ಕಮಲಕ್ಕ ಬಂದ್ಬಿಡು ಚಾವಡಿಗೆ ಕೊಡಕಿಲ್ಲ ಕೊಡಕಿಲ್ಲ ಬಿಡು ನಿಂಗೆ ನೀನ್ ಹೋಗು ನೀ ಕೆಂಪಿ ಮನೆ ತಾವಕ್ಕೆ ಕೊಡವ ಕೊಡವ ವಸಿಯ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಎಂ ಪಲ್ಲವಿ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಸ್ಟ್ 29ರಂದು ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. 3 ಆಗ್ತಕ್ಕಂಥದ್ದನ್ನು ನಾವು 6 ಹಾಕೋದ್ರಿಂದ 6 2 ಸಲ ಹಾಕ್ತೀವಿ. 6 ಡಬಲ್ ರೋ ಪೇರ್ಡ್ ರೋ ಅಂತ ನಾವೇನು ಹೇಳ್ತೀವಿ. 3 ಬರ್ತಕ್ಕಂಥ ಸಾಲ 6 ಬರುತ್ತೆ, 2 ಸಾಲ ಬರುತ್ತೆ. 2 ಸಾಲ ಮಧ್ಯೆ ಅಂತರ 1 ಇರುತ್ತೆ. ನೀವು ಅಲ್ಲಿ ಡ್ರಿಪ್ ಲೈನ್ ಬಿಟ್ಟುಬಿಟ್ಟು 2 ಸಾಲ ಮಾಡಿದ್ರೆ ಇಳುವರಿಲಿ ಯಾವುದೇ ರೀತಿಯ ಕಡಿಮೆ ಆಗಲ್ಲ. 75-80 ಟನ್ ಬೆಳೆದಿರ್ತಕ್ಕಂಥ ರೈತರು ಇದರಲ್ಲಿದ್ದಾರೆ. ಆಗಸ್ಟ್ 30 ಮಂಗಳವಾರ ಪುಣ್ಯಕೋಟಿ ದತ್ತು ಯೋಜನೆ ಕುರಿತು ಪಶುಸಂಗೋಪನೆ ಮತ್ತು ಪಶುಪಾಲನಾ ಸೇವಾ ಇಲಾಖೆಯ ಚಾಮುಂಡಿ ಬೆಟ್ಟದ ತಪ್ಪಲಿನ ಪಶು ಚಿಕಿತ್ಸಾಲಯದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ನಂದಿನಿ MS ಅವರಿಂದ ಮಾಹಿತಿ. ಗೋಶಾಲೆಯಲ್ಲಿ 3 ರೀತಿ ದತ್ತು ತಗೋಬಹುದು. ಮೊದಲನೆಯದಾಗಿ